ಿದ್ದಾರೆ. ಹವಾಮಾನ: ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿಯ ಅನೇಕ ಕಡೆ, ದಕ್ಷಿಣ ಒಳನಾಡಿನ ಕೆಲ ಕಡೆ, ಉತ್ತರ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಸ್ವಾಮ್ಯದಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ನಡೆಸಲು ತೀರ್ಮಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕನ್ನಡ ಚಿತ್ರೋದ್ಯಮ ಸಮಸ್ಯೆ ಬಗೆಹರಿಸಲು ಕೇಂದ್ರ ಬದ್ದ, ಡಾ ಎಲ್ ಮುರುಗನ್. ಮತ್ತು ರಾಜ್ಯದಲ್ಲಿ ಇದೇ ತಿಂಗಳ 25ರಿಂದ 1ರಿಂದ 5ನೇ ತರಗತಿವರೆಗೆ ಶಾಲಾರಂಭ, ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 45 ಸೆಕೆಂಡುಗಳು. ಕಿಸಾನ್ ವಾಣಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವದ ಕುರಿತು ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯ ಅನ್ನಪೂರ್ಣ ನರ್ಸರಿಯ ಶ್ಯಾಮ್ ಪ್ರಸಾದ್ ಭಟ್ ಕೆ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯ ಅನ್ನಪೂರ್ಣ ನರ್ಸರಿಯ ಶ್ಯಾಮ್ ಪ್ರಸಾದ್ ಭಟ್ ಕೆ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ಯಾಮ್ ಪ್ರಸಾದ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಎನ್ನುವಂತಹದ್ದು ಒಂದು ವಿಚಾರ, ಬಹುಶಃ ಸಾಮಾನ್ಯ ಎಲ್ಲ ವಿಜ್ಞಾನಿಗಳು ಕೂಡ ಹೇಳುವಂತಹ ಮಾತು, ಜೊತೆಗೆ ರೈತರು ಕೂಡ ಅದನ್ನು ಅನುಸರಿಸ್ತಾ ಇದ್ದಾರೆ. ಆದರೆ ಏನನ್ನ ಹಾಕಬೇಕು, ಎಷ್ಟು ಹಾಕಬೇಕು, ಹೇಗೆ ಹಾಕಬೇಕು ಅಂತ ಅವರಿಗೆ ಯೋಚನೆ ಇರುವುದಿಲ್ಲ. ಒಟ್ರಾಸಿ ಹಾಕಿದ್ರೆ ಅದು ಇಳುವರಿ ಮತ್ತಷ್ಟು ಕುಂಠಿತವಾಗುವಂತಹ ಒಂದು ಸಾಧ್ಯತೆಯು ಕೂಡ ಇರ್ತದೆ. ಈ ಸಮಗ್ರ ಕೃಷಿಯ ತತ್ವ ಏನು? ಸಮಗ್ರ ಕೃಷಿ, ಈಗ ಒಬ್ಬ ಕೃಷಿಕನಾದವ ಒಂದೇ ಬೆಳೆಯನ್ನ ಯಾವಾಗಲೂ ನಂಬಿರಬಾರದು. ಅವನ ಹತ್ರ ಒಂದು 5-6 ನಮೂನೆಯ ಬೆಳೆಗಳಿರಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಒಂದು ಮಾರುಕಟ್ಟೆಯಲ್ಲಿ ಎಲ್ಲದಕ್ಕೂ ಒಂದು ಬೆಂಕಿ ಪೆಟ್ಟಿಗೆಯನ್ನು, ಒಂದು ಚಾಕ್ಲೇಟ್ ಇಂದ ಹೇಳೋದು, ಒಂದು ಸ್ವೀಟ್ ಇಂದ ಹೇಳೋದು, ಅದಕ್ಕೊಂದು ಒಂದು ನಿರ್ದಿಷ್ಟ ಬೆಲೆ ಇದೆ. ರೈತ ಬೆಳೆದಂತಹ ಯಾವ ದರ ಇಲ್ಲ. ಹಾಗಾಗಿ ಅವ ಯಾವತ್ತೂ ಅದರ ಒಂದು ಬಿಸಿಲು ಕೂದರೆ, ಒಂದು ನೆರಳಿನಿಂದ ಹೋದಾಗೆ ಒಂದು ನೋಡ್ತಾ ಇರ್ತಾನೆ, ನಾಳೆ ಸಿಕ್ಬಹುದು ನನಗೆ, ನಾಡು ಸಿಕ್ಬಹುದು ಅಂತೇಳಿ. ಹಾಗಾಗಿ ಅವನ ಹತ್ರ ಒಂದು 5-6 ನಮೂನೆಯ ಕೃಷಿ ಉತ್ಪನ್ನಗಳು ಇದ್ದಾಗ ಮಾತ್ರ ಅವ ಈ 21ನೇ ಶತಮಾನದಲ್ಲಿ ಎಲ್ಲರೊಂದಿಗೆ ಕೃಷಿಕನು ಒಂದು ಎದೆ ಎತ್ತಿ ನಿಲ್ಲುವಂತಹ ಒಂದು ಸಂದರ್ಭ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಆಳಕ್ಕೆ ಬೇರು ಹೋಗುವಂತದ್ದು ಅಥವಾ ಮೇಲ್ ಬೇರು ಇರುವಂತಹದ್ದು, ಬಿಸಿಲು ಬೇಕಾದಂತದ್ದು, ನೆರಳು ಬೇಕಾದಂತದ್ದು, ಬೇರೆ ಬೇರೆ ತರಗತಿಯ ಗಿಡಗಳಿರ್ತವೆ. ಅದನ್ನ ಅವ ಸಮಗ್ರವಾಗಿ ಆಲೋಚಿಸಿ ಪರಿಣತರತ್ರ ಅದನ್ನ ಮಾಹಿತಿಯನ್ನು ಪಡೆದುಕೊಂಡು ಮಾಡಿದಾಗ ಮಾತ್ರ ಅದರಲ್ಲಿ ಅವನ ಯಶಸ್ಸುಗೊಳ್ಳಲಿಕ್ಕೆ ಸಾಧ್ಯ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಅಡಿಕೆಯ ತೋಟದಲ್ಲಿ ಸುಮಾರು 30-40% ಮಾತ್ರ ಸ್ಥಳಾವಕಾಶವನ್ನು ಅಡಿಕೆ ಬೆಳೆ ಉಪಯೋಗಿಸಿಕೊಳ್ಳುತ್ತದೆ, ಉಳಿದ 60% ಕೂಡ ಖಾಲಿ ಉಳಿಯುತ್ತದೆ ಅಂತ ಹೇಳಿ. ಇದರ ಸದುಪಯೋಗವನ್ನು ಮಿಶ್ರ ಬೆಳೆಯಾಗಿ ಹೇಗೆ ಪಡ್ಕೊಳ್ಬಹುದು? ನೋಡಿ, ಅಡಿಕೆ ತೋಟ ಅಂತ ಹೇಳುವಂತದ್ದು ನಾವು ಇತ್ತೀಚೆಗೆ ಅದ ಈಗಿನ ದರ ಧಾರಣೆ ಅಂತ ನೋಡಿದ್ರೆ ಅದು ವಿಪರೀತಕ್ಕೆ ಹೋಗ್ತಾ ಉಂಟು. ಇದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮನ್ನ ಕೃಷಿಕನನ್ನು ಇನ್ನೊಂದ್ಸಲ ಮಲಗಿಸುವ ಪರಿಸ್ಥಿತಿಗೆ ಹೋಗುವ ಹಾಗೆ ಹೋಗ್ತಾ ಉಂಟು. ನಿಜವಾಗಿಯೂ ಇದು ನಮಗೆ ಅಷ್ಟು ಬೇಡ. ಇದನ್ನು ಉತ್ಪತ್ತಿ ಮಾಡಬೇಕಾದ್ರೆ, ಅಡಿಕೆ ಬೆಳಿಬೇಕಾದ್ರೆ 500 ರೂಪಾಯಿ ಏನು ಬೇಡ, 300-400 ರೂಪಾಯಿ ಇದ್ರೂ ಕೂಡ ಸಾಕಾಗ್ತದೆ. ಆದ್ರೆ ಮಾರುಕಟ್ಟೆಯಲ್ಲಿ ಏನೋ ಏರಿಳಿತ ಆಗಿ ಹೊರಗಿಂದ ಬರುವುದಿಲ್ಲ ಅಂತ ಹೇಳ್ತಾರೆ. ಅದು ಈಗ ಸಿಕ್ಕಾಪಟ್ಟೆ ದರ ಜಾಸ್ತಿ ಆಗಿದೆ. ಈ ಅಡಿಕೆ ಬೆಳೆಯುವಾಗ ನಾವು ಅಡಿಕೆ 5 ವರ್ಷದವರೆಗೆ ಅಡಿಕೆ ತೋಟದಲ್ಲಿ ತುಂಬಾ ಬಿಸಿಲಿರ್ತದೆ. ಆವಾಗ ನಾವು ಅದರ ಮಧ್ಯದಲ್ಲಿ ಶುಂಠಿ, ಅರಸಿನ, ಸುವರ್ಣ ಇಂತಹ ತರಕಾರಿ ಗಿಡಗಳನ್ನು ಬೆಳೆಯುವುದರಿಂದ, ಅಥವಾ ಪ್ರಥಮ 2 ವರ್ಷದಲ್ಲಿ ಬಾಳೆ ಬೆಳೆಯುವುದರಿಂದ ಆ ಅಡಿಕೆ ಗಿಡದ 2 ವರ್ಷದ ಎಲ್ಲಾ ಖರ್ಚನ್ನು ಸರಿದೂಗಿಸಲಿಕ್ಕೆ ಆಗ್ತದೆ. ಇದು ನಾನು 25 ವರ್ಷ ನರ್ಸರಿಯನ್ನು ಮಾಡಿ ಬೇರೆಯವರಿಗೆ ಮಾಹಿತಿಯನ್ನು ಕೊಟ್ಟು ಅವರತ್ತೇ ಮಾಹಿತಿಯನ್ನು ಪಡೆದುಕೊಂಡು ಹೇಳುವಂತ ದೃಢೀಕರಣದ ಮಾತುಗಳಿವೆ. ಈಗ ಪ್ರಾರಂಭಿಕ ವರ್ಷಗಳಲ್ಲಿ ಒಂದಷ್ಟು ತರಕಾರಿ ಬೆಳೆಗಳನ್ನು ಬೆಳಿಬಹುದು ಅಂತ ಹೇಳಿದ್ರಿ, ಆನಂತರದ ವರ್ಷಗಳಲ್ಲಿ ಬೇರೆ ಬೆಳೆಗಳನ್ನು ಯಾವ ರೀತಿ ಸಂಯೋಜನೆ ಮಾಡಬೇಕು ಅಡಿಕೆ ತೋಟದಲ್ಲಿ? ಈಗ ಅಡಿಕೆ ತೋಟದಲ್ಲಿ ಸಾಮಾನ್ಯ 9-9 ಅಡಿಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಡಿಕೆ ಗಿಡಗಳನ್ನು ಬೆಳೀತಾರೆ. ಈ 9-9 ಅಡಿ ಇದ್ದಾಗ ಅದರ ಮಧ್ಯದಲ್ಲಿ ಒಂದು ಹಣ್ಣಿನ ಗಿಡ ಹಾಕುವಂತಹದ್ದು, ಆದರೆ ಸ್ವಲ್ಪ ನೆರಳಲ್ಲಿ ಬೆಳೆಯುವಂತಹ ಹಣ್ಣಿನ ಗಿಡಗಳು. ಈಗ ರಂಬುಟನ್ ಅಂತ ಹೇಳುವಂತದ್ದು ಈಗಿನ ಪ್ರಚಲಿತದಲ್ಲಿ ಭಾರಿ ಬೇಡಿಕೆ ಇರುವಂತಹ ಒಂದು ಗಿಡ, ಅದನ್ನ ಒಂದು ಗಿಡ ಬಿಟ್ಟು ಒಂದು ಗಿಡಕ್ಕೆ ಹಾಕಬಹುದು. ಲವಂಗ ಹಾಕಬಹುದು, ದಾಲ್ಚೀನಿ ಹಾಕಬಹುದು, ಜಾಯಿಕಾಯಿ ಹಾಕಬಹುದು. ಇವೆಲ್ಲ ಆಳ ಬೇರು ಹೋಗುವಂತಹ ಗಿಡಗಳು. ಅಡಿಕೆ ಮರದ ಬೇರು ಮೇಲೆ ಇರುವಂತದ್ದು, ಅಡಿಕೆ ತೆಂಗಿನ ಮರದ ಬೇರು ಯಾವಾಗಲೂ ಆಳಕ್ಕೆ ಹೋಗುವುದಿಲ್ಲ. ನಾವು ಯಾವಾಗಲೂ ಗಿಡಗಳನ್ನು ಆಯ್ಕೆ ಮಾಡುವಾಗ ಆಳಕ್ಕೆ ಹೋಗುವಂತಹ ಬೇರು, ಮೇಲ್ಪದರ ಬೇರು ಈ ತರ ಆಯ್ಕೆ ಮಾಡಿದಾಗ ಅಲ್ಲಿ ನಮಗೆ ಗಿಡಗಳಿಗೆ ಒಂದು ಎಂತ ಹೇಳ್ತೇವೆ, ಸ್ಪರ್ಧೆ ಕಡಿಮೆ ಆಗ್ತದೆ. ಆ ಸ್ಪರ್ಧೆ ಕಡಿಮೆ ಆದಾಗ ನಮಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಮತ್ತೆ ಈ ಹಣ್ಣಿನ ಗಿಡಗಳನ್ನು ನಾವು ಸವರುವುದು, ಪ್ರೋನಿಂಗ್ ಮಾಡುವುದು ಅಂತ ಹೇಳ್ತೇವೆ. ಆ ಪ್ರೋನಿಂಗ್ ಮೆಥಡ್ ಅಲ್ಲಿ ಬೇರೆ ಗಿಡಗಳಿಗೆ ತೊಂದರೆ ಆಗದಾಗಿ, ಅಡಿಕೆ ಒಂದ್ಸಲ ಮೇಲೆ ಹೋದ್ರೆ ಅದಕ್ಕೆ ಮತ್ತೆ ಯಾವುದು ತೊಂದರೆಗಳು ಇರುವುದಿಲ್ಲ, ಅದು ಅದರಷ್ಟಕ್ಕೆ ಬೆಳೀತಾ ಇರ್ತದೆ. ನಾವು ಹತ್ತುವಾಗ, ಅಡಿಕೆ ಕೊಯ್ಯುವಾಗ, ಸ್ಪ್ರೇ ಮಾಡುವಾಗ ಅದಕ್ಕೆ ತೊಂದರೆ ಆಗದಾಗ ಮಾತ್ರ ನೋಡ್ಕೊಳ್ಬೇಕಾದ್ದು. ಆಳದ ಬೇರಿನ ಇರುವಂತಹ ಗಿಡಗಳನ್ನೆಲ್ಲ, ಹಣ್ಣಿನ ಗಿಡಗಳನ್ನು ನಾವು ಅದರಲ್ಲಿ ಬೆಳೆಸಬಹುದು. ಕಾಳು ಮೆಣಸಿನ ಬಗ್ಗೆ ಅದಲ್ಲದೆ ಒಂದು 10 ಅಡಿ ಬೆಳೆದಂತಹ ಅಡಿಕೆ ಮರದಲ್ಲಿ, ಅಡಿಕೆ ಮರಕ್ಕೆ ಹಾಕಿದ ಗೊಬ್ಬರದಲ್ಲೇ ಯಾವುದೇ ಕಾಳುಮೆಣಸಿಗೆ ನಾವು ವಿಶೇಷವಾದ ಒಂದು ಉಪಚಾರವನ್ನು ಮಾಡದೆ ಅಡಿಕೆಯಷ್ಟೇ ಉತ್ಪತ್ತಿ ಬೆಳೆಯುವಂತಹ ಒಂದು ಬೆಳೆ ಕಾಳುಮೆಣಸು. ಇದು ನಾವು ಒಂದು 500 ಅಡಿಕೆ ಗಿಡ ಇದ್ರೆ, 400 ಕಾಳುಮೆಣಸು ಇದ್ರೆ, ಆ 500 ಅಡಿಕೆ ಗಿಡದಲ್ಲಿ ಸಿಕ್ಕಿದಂತಹ ಬೆಳೆಗೆ ಸಮಾನವಾಗಿ ಕಾಳುಮೆಣಸು ಉತ್ಪತ್ತಿ ಕೂಡ ಸಿಗ್ತದೆ. ಅದರ ಆ ಸೂಕ್ಷ್ಮತೆಯನ್ನು ನಾವು ಅರಿತು ಅದನ್ನು ಯಾವಾಗಲೂ ಮಾಡಬೇಕಷ್ಟೇ ಅಲ್ಲದೆ, ಅದು ಬರುವುದಿಲ್ಲ ಅಂತ ಹೇಳಿ ನಾವು ಕೂತ್ರೆ ನಮಗೆ ನಮ್ಮ ಕೈಯಲ್ಲಿ ಯಾವುದೂ ಆಗುದಿಲ್ಲ. ಈಗ ಆ ಮಿಶ್ರ ಬೆಳೆಯನ್ನ ಬೆಳೆದಂತಹ ಸಂದರ್ಭದಲ್ಲಿ, ಈಗ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸುವಾಗ ನೀರಾವರಿ ವ್ಯವಸ್ಥೆಯನ್ನ ಹೇಗೆ ಮಾಡಿಕೊಳ್ಬೇಕು? ಸಾಮಾನ್ಯವಾಗಿ ಅಡಿಕೆಗೆ ವಾರಕ್ಕೊಂದ್ಸರಿ ನೀರು ಕೊಟ್ಟರೆ ಸಾಕು ಅಂತ ಹೇಳ್ತೀವಿ, ಅಥವಾ ಇನ್ನಿತರ ಬೆಳೆಗಳಿಗೆ 3-4 ದಿವಸಕ್ಕೊಂದ್ಸರಿ ನೀರು ಬೇಕಾಗಬಹುದು, ಈ ನೀರಿನ ನಿರ್ವಹಣೆ ಹೇಗೆ? ನೋಡಿ, ಸಾಮಾನ್ಯವಾಗಿ ಅಡಿಕೆಗೆ ಹೊಯಿಗೆ ಮಣ್ಣಿದ್ದಲ್ಲಿ ಮಾತ್ರ 3-4 ದಿವಸ ನೀರು ಬೇಕಾಗುತ್ತೆ. ಸ್ವಲ್ಪ ಅಂಶ ಹೊಯಿಗೆ ಕಮ್ಮಿ ಇದ್ದ ಪ್ರದೇಶದಲ್ಲಿ ವಾರಕ್ಕೊಂದು ನೀರಾವರಿ ಸಾಕಾಗ್ತದೆ. ಈಗ ಕೊಳೆ ರೋಗ ಜಾಸ್ತಿ ಅಂತ ಹೇಳ್ತಾರೆ. ನಾನು ತಿಳಿದ ಮಟ್ಟಿಗೆ ಕೆಲವೊಂದು ಹಳೆಯ ತೋಟಗಳನ್ನು ನೋಡಿದ್ದೇನೆ, ಅವರು ಕಣಿಯಲ್ಲಿ ತೋಡಲ್ಲಿ ಒಂದು ಕಣಿ ಮಾಡಿ ಅದರಲ್ಲಿ ನೀರು ಬಿಡ್ತಾ ಇದ್ರು. ಆವಾಗ ವಾರಕ್ಕೊಂದು ನೀರು ಬಿಡ್ತಾ ಇದ್ರು. ಆ ತೋಟಗಳಿಗೆ ಬೇಗನೆ ರೋಗ ಬರ್ತಾ ಇರಲಿಲ್ಲ. ಈಗ ನಮ್ಮದು ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿ ಫ್ರೀ ಇರುವ ಕಾರಣ ನೀರು ಬೇಕಾದರೂ ಬೇಡದಿದ್ರು ತೋಟಕ್ಕೆ ನೀರು ಹಾಕಬೇಕು ಅಂತ ಲೆಕ್ಕಕ್ಕಿಂತ ಜಾಸ್ತಿ ನೀರಾವರಿ ಕೊಡ್ತಾ ಇದ್ದೇವೆ. ಆವಾಗ ಅದರಲ್ಲಿದ್ದ ಎಡೆಬೆಳೆಗಳ ಕೂಡ ಈ ಹಣ್ಣಿನ ಗಿಡಗಳಿಗೆಲ್ಲ ಜಾಸ್ತಿ ನೀರು ಬೇಕಾಗುವುದಿಲ್ಲ. ವಾರಕ್ಕೊಂದ್ಸಲವೋ 15 ದಿನಕ್ಕೊಂದ್ಸಲವೋ ನೀರು ಸಾಕಾಗ್ತದೆ. ಆದರೂ ಕೂಡ ನಮ್ಮ ಹತ್ರ ಆ ನೀರಿನ ದುಡ್ಡು ಕೊಡದೇ ಮೋಟರಲ್ಲಿ ನೀರು ಬರುವ ಕಾರಣ ಆ ನೀರು ಬಿಡುವ ಪರ್ಸೆಂಟೇಜ್ ಜಾಸ್ತಿ ಮಾಡ್ತೇವೆ. ಆವಾಗ ಮರಕ್ಕೆ ಏನಾಗ್ತದೆ, ಮಳೆ ಕಾಲದಲ್ಲಿ ಮಳೆಯನ್ನ ತಡೆದುಕೊಳ್ಳುವ ಶಕ್ತಿ ಕಮ್ಮಿ ಆಗ್ತದೆ, ಕಮ್ಮಿಯಾಗಿ ರೋಗ ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕಾಗಿ ನಾವು ಹದವರಿತು ಎಷ್ಟು ಬೇಕು, ಗಿಡ ಒಣಗದೇ ಇರಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಮ್ಮ ನಮ್ಮ ಮಣ್ಣಿನ ಹವಾಗುಣ ನೋಡಿಕೊಂಡು ವಾರಕ್ಕೊಂದ್ಸಲ 8 ದಿನ 10 ದಿನ ಒಂದ್ಸಲ ನೀರು ಕೊಟ್ಟರು ಸಾಕಾಗ್ತದೆ. ಸ್ಪ್ರಿಂಕ್ಲರ್ ನ ಬದಲು ಡ್ರಿಪ್ ಅನ್ನು ಅಳವಡಿಸುವುದಿದ್ರೆ ಹೇಗೆ? ಡ್ರಿಪ್ ಅನ್ನು ಅಳವಡಿಸುವುದಿದ್ದು ನಾನು ನೋಡಿದ ಪ್ರಕಾರ ಒಂದು ಅಡಿಕೆ ಮರಕ್ಕೆ ಎರಡು ಬದಿಯಿಂದ ಡ್ರಿಪ್ ಕೊಟ್ಟಾಗ ತುಂಬಾ ಒಳ್ಳೇದಾಗ್ತದೆ. ಕಳೆ ಬರುವ ಪರ್ಸೆಂಟೇಜ್ ತುಂಬಾ ಕಮ್ಮಿ ಆಗ್ತದೆ. ಬೇಸಿಗೆಯಲ್ಲಿ 3 ತಿಂಗಳು ತೋಟ ನೋಡ್ಲಿಕ್ಕೆ ಸ್ವಲ್ಪ ಡ್ರೈ ಆಗಿರ್ತದೆ, ಕಳೆ ಎಲ್ಲ ಇಲ್ಲದೆ. ಆದ್ರೂ ಕೂಡ ಗಿಡಗಳಿಗೆ ಯಾವ ಬಾಧೆ ಇರುವುದಿಲ್ಲ. ಆದ್ರೆ ಡ್ರಿಪ್ ಕೊಟ್ರೆ ಒಂದು ದಿನ ಬಿಟ್ಟರೆ ಒಂದು ದಿನ ಕಂಟಿನ್ಯೂ ಕೊಡ್ಲೇಬೇಕಾಗ್ತದೆ. ಸ್ಪ್ರಿಂಕ್ಲರ್ ಆದ್ರೆ ನೀವು ಜಾಸ್ತಿ ದಿನ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಅಲ್ಲಿ ನೀವು ಉಳಿತಾಯ ಮಾಡಿದ್ದನ್ನು ಕಳೆಗೆ ನೀವು ಖರ್ಚು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಈಗ ಹಣ್ಣಿನ ಗಿಡಗಳಿಗೆ ಒಂದು ರೀತಿಯ ಸ್ಟ್ರೆಸ್ ಅಥವಾ ಒಂದು ಒತ್ತಡ ಬೇಕು ಅಂತ ಹೇಳ್ತೀವಿ, ಅದು ಚೆನ್ನಾಗಿ ಹೂ ಬಂದು ಕಾಯಿ ಕಚ್ಚಬೇಕಿದ್ರೆ, ಈ ಮಿಶ್ರ ಬೆಳೆಯಲ್ಲಿ ಇದನ್ನು ನಿರ್ವಹಣೆ ಮಾಡೋದು ಹೇಗೆ? ಈ ಸ್ಟ್ರೆಸ್ಸಿಂಗ್ ಕೆಲವೊಂದು ಗಿಡಕ್ಕೆ ಭಾರಿ ಅವಶ್ಯಕತೆ ಇದೆ. ಲಿಂಬೆ ಗಿಡಕ್ಕೆ ಇರಬಹುದು, ಮಾವಿನ ಗಿಡಕ್ಕೆ ಇರಬಹುದು. ನಾವು ಯಾವಾಗ್ಲೂ ಅದಕ್ಕೆ ನೀರಾವರಿ ಕೊಡ್ತಾ ಇದ್ರೆ ಅದು ಬೆಳೀತಾನೆ ಹೋಗ್ತದೆ. ಅದು ಚಳಿಗಾಲದಲ್ಲಿ ಸ್ಟ್ರೆಸ್ಸಿಂಗ್ ಆದಾಗ ಮಾತ್ರ ಅದರಲ್ಲಿ ಹೂ ಬರುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಾವು ಈಗ ನವೀನ ಮಾದರಿ ಡ್ರಿಪ್ ಅನ್ನು ಅಳವಡಿಸಿದಾಗ ಅದಕ್ಕೆ ನೀರು ಹೋಗದಾಗೆ ಮಾಡಲಿಕ್ಕೂ ಕೂಡ ಆಗ್ತದೆ. ಸ್ಪ್ರಿಂಕ್ಲರ್ ಹಾಕಿದಾಗ ಆ ತರ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ನೀರಿನ ತುಂಬಾ ಉಳಿತಾಯ ಆಗ್ತದೆ ಡ್ರಿಪ್ ಮಾಡುವುದರಿಂದ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಡ್ರಿಪ್ ಸ್ವಲ್ಪ ಸಕ್ಸಸ್ ಆಗ್ಲಿಲ್ಲ. ಅಂದ್ರೆ ಸ್ವಲ್ಪ ಅಲ್ಲಿ ನಮ್ಮಲ್ಲಿ ಹೊಯಿಗೆ ಮಣ್ಣಿರುವ ಕಾರಣ ಆ ನೀರು ಮೇಲಿನ ಅಂಶದಲ್ಲಿ ಕಾಣುವುದಿಲ್ಲ, ಅದು ಭೂಮಿಗೆ ಕೆಳಗೆ ಇಂಗಿ ಹೋಗ್ತದೆ. ಹಾಗಾಗಿ ಅದು ಕೆಲವೊಂದು ಕಡೆ ಅಷ್ಟು ಸಕ್ಸಸ್ ಆಗ್ಲಿಲ್ಲ. ಆದರೂ ನಾವು ಮಿಶ್ರ ಬೆಳೆ ಮಾಡುವಾಗ ಅದನ್ನು ಮಾಡಿದರೆ ತುಂಬಾ ಪ್ರಯೋಜನ ಆಗ್ತದೆ. ಈಗ ಹೆಚ್ಚಿನ ಅಡಿಕೆ ತೋಟದಲ್ಲಿ ಬೆಳೆದಿರುವಂತಹ ಹಣ್ಣಿನ ಗಿಡಗಳು ಸರಿಯಾಗಿ ಹೂ ಬಿಟ್ಟು ಫಸಲು ಕೊಡುವುದಿಲ್ಲ ಅಂತ ಬಹಳಷ್ಟು ರೈತರ ಒಂದು ಅನುಭವ ಕೂಡ ಹೇಳ್ತದೆ. ಯಾಕೆ ಇರಬಹುದು ಅಂತ, ಸಾಮಾನ್ಯವಾಗಿ ಆ ಚಿಕ್ಕಿನ ಗಿಡ ದೊಡ್ಡ ಮರ ಆಗಿದೆ, ಒಂದೇ ಒಂದು ಹೂ ಕಾಯಿ ಬಿಟ್ಟಿಲ್ಲ ಅಂತ ಹೇಳುವಂತವ್ರು ಇರಬಹುದು, ಅಥವಾ ಬಟರ್ ಫ್ರೂಟ್ ಇರಬಹುದು, ಇಂಥದ್ದ ಸಮಸ್ಯೆಗಳೆಲ್ಲ ಬರ್ತವೆ, ಯಾಕೆ? ಈಗ ಅದು ನಾವು ಆ ಗಿಡದ ಅದರ ಒಂದು ಬೆಳೆಯುವ ನೇಚರ್ ಇರ್ತದಲ್ಲ, ಅದರ ಪ್ರಕೃತಿಯಲ್ಲಿ ಹೇಗೆ ಬೆಳಿಬೇಕು ಅಂತ ಒಂದು ಇರ್ತದಲ್ಲ, ಅದನ್ನು ನಾವು ಅಭ್ಯಾಸ ಮಾಡದೆ ನಾವು ಮಿಶ್ರ ಬೆಳೆ ಆಗಬೇಕು ಅಂತ ಹೇಳಿ ಅಡಿಕೆ ತೋಟದಲ್ಲಿ ನೆಟ್ಟಾಗ ಏನಾಗ್ತದೆ ಅಂದ್ರೆ ಬೆಳಗಿನ ಒಂದು ಬದಿಯ ಬೆಳಕು ಸೂರ್ಯನ ಕಿರಣ ಮಾತ್ರ ಬೀಳುತ್ತದೆ, ಮಧ್ಯಾಹ್ನ ಮೇಲಿದ್ದು ಬೀಳುವುದಿಲ್ಲ. ಅದಕ್ಕೆ ಅದು ಸಾಕಾಗಿರುವುದಿಲ್ಲ. ನಾವು ಅಡಿಕೆ ತೋಟದಲ್ಲಿ ನೆಟ್ಟಾಗ ಅಲ್ಲಿಯ ಫಲವತ್ತತೆ ಮಣ್ಣನ್ನು ಹೀರಿಕೊಂಡು ಗಿಡ ತುಂಬಾ ಸೊಕ್ಕಿ ಬೆಳೀತದೆ, ಅದು ಬೇಕಾದ್ದಕ್ಕಿಂತ ಜಾಸ್ತಿಯಾಗಿ ಬೆಳೀತದೆ. ಆವಾಗ ಅದಕ್ಕೆ ಏನಾಗ್ತದೆ, ಹೂ ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ಅದು ಅಂತ ಸ್ಥಳದಲ್ಲಿ ನೀವು ಆಯ್ಕೆ ಮಾಡುವಾಗ ಸ್ವಲ್ಪ ಬಿಸಿಲು ಕಮ್ಮಿ ಇದ್ರೂ ಬರುವಂತಹ ಕೆಲವು ಗಿಡಗಳಿರ್ತವಲ್ಲ. ಈಗ ನಾನು ನೋಡಿದ ಮಟ್ಟಿಗೆ ರಂಬುಟಾನು ಬಿಸಿಲಲ್ಲಿಯೂ ಬೆಳೀತದೆ, ನೆರಳಲ್ಲಿಯೂ ಬೆಳೀತದೆ. ಅದಕ್ಕೆ ನೆರಳಲ್ಲಿದ್ರೂ ಕೂಡ ಹಣ್ಣು ಬರ್ಲಿಕ್ಕೆ ಕಾಯಿ ಫ್ಲವರಿಂಗ್ ಬರ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಅಥವಾ ಜಾಯಿಕಾಯಿ ಇರಬಹುದು, ಇದು ಕೂಡ ತಂಪು ಜಾಗದಲ್ಲಿ ಬೆಳೀತದೆ. ಮ್ಯಾಂಗೋಸ್ಟೀನ್ ಇರಬಹುದು, ಈಗ ಮ್ಯಾಂಗೋಸ್ಟೀನ್ ಗೆ ಎಲ್ಲಿವರೆಗೆ ಬೇಡಿಕೆ ಇದೆ ಅಂತ ಹೇಳಿದ್ರೆ ಅದು ಹಣ್ಣುಗಳ ರಾಣಿ ಅಂತ ಹೇಳುವಲ್ಲಿವರೆಗೆ ಮ್ಯಾಂಗೋಸ್ಟೀನ್ ಹಣ್ಣನ್ನ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದಾರೆ. ಆ ತರದ ಬೇಡಿಕೆಯೂ ಈಗ ಇದೆ. ಅದು ನಿಮ್ಮ ಎಷ್ಟು ನೆರಳಿದ್ರು ಕೂಡ ಅಷ್ಟು ಚಂದ ಬೆಳೀತದೆ. ಅದು ಅಡಿಕೆ ತೋಟದಲ್ಲಿ ತುಂಬಾ ಸುಲಭವಾಗಿ ಅದನ್ನು ಬೆಳಿಬಹುದು. ತೋಟದಿಂದ ಸ್ವಲ್ಪ ನರ್ಸರಿ ಕಡೆಗೆ ಬರುವ, ಸಾಮಾನ್ಯವಾಗಿ ತೋಟದಲ್ಲಿ ಒಂದಿಷ್ಟು ಗಿಡವನ್ನು ಹಾಕಬೇಕು ಅಂತ ರೈತರಿಗೆ ಆಸಕ್ತಿ ಇರ್ತದೆ. ನರ್ಸರಿಯಿಂದ ಹೋಗಿ ಯಾವುದೋ ಒಂದು ಗಿಡ ತಗೊಂಡ್ಬರ್ತಾರೆ, ಗಿಡಗಳ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಏನು ಅಂಶವನ್ನೆಲ್ಲ ಗಮನಿಸಬೇಕು? ಒಂದು ಕಸಿ ಕಟ್ಟಿದ ಭಾಗ ಸರಿಯಾಗಿ ಅದು ಎರಡಕ್ಕೊಂದು ಹೊಂದಾಣಿಕೆ ಆಗಿದೆ ಅಂತ ಹೇಳಿ ಪ್ರಥಮವಾಗಿ ನೋಡ್ಕೊಳ್ಬೇಕು ಅವರು. ಅದಾದ ಮೇಲೆ ಆ ಕಸಿ ಕಟ್ಟಿದ ತಳಿಗಳು ಅವರಲ್ಲಿ ಇದೆಯೇ ಅಂತ ನೋಡ್ಕೊಂಡ್ರೆ ಒಳ್ಳೇದು. ಆದ್ರೆ ಮದರ್ ಪ್ಲಾಂಟ್ ಹೇಳ್ತದೆ, ತಾಯಿ ಗಿಡ ಫಲ ಕೊಡುವಂತಹ ತಾಯಿ ಗಿಡ ಅವರ ಹತ್ರ ಇದ್ರೆ ಅದನ್ನು ನೋಡಿ ಅದು ನಿಜವಾದ. ಈಗ ಮಲ್ಲಿಕ್ ಮಾವಿನ ಕಾಯಿಲೆ ನಾವು ಹೇಳಿದ್ರೆ ಮಲ್ಲಿಕ, ಕಾಳಪ್ಪಾಡಿ, ನೀಲಮು, ಬೆನೆಟ್ ಅಲ್ಫೋನ್ಸೋ, ತೋತಾಪುರಿ ಅಂತ ಬೇರೆ ಬೇರೆ ಬರ್ತದೆ. ಅದು ನಮಗೆ ಸಾಮಾನ್ಯವಾಗಿ ಗಿಡ ನೋಡುವಾಗ ಅದರ ಎಲೆ ನೋಡುವಾಗ ಅದರ ಒಂದು ಗಿಡದ ಲಕ್ಷಣ ನೋಡುವಾಗ ಗೊತ್ತಾಗ್ತದೆ ಇದು ಅದೇ ಜಾತಿ ಇದು ಅಂತೇಳಿ. ಆದ್ರೂ ಕೂಡ ಅವರಲ್ಲೇ ಇದ್ರೆ ಆ ಗಿಡದ ಲಕ್ಷಣ ನೋಡಿಕೊಂಡು ಅದು ಹೇಗೆ ಬೆಳೀತದೆ, ಪ್ರತಿ ವರ್ಷ ಫಲ ಕೊಡ್ತದ ಇಲ್ವಂತ ನೋಡಿಕೊಂಡು ಆ ಗಿಡದ ನಾವು ಆಯ್ಕೆ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಮತ್ತೆ ನಾವು ಯಾವುದೋ ಒಂದು ಮಾರ್ಗದ ಬದಿಯಲ್ಲಿ ಒಬ್ಬ ಗುರುತಿಸಿಕೊಳ್ಳುವಂತ ವ್ಯಕ್ತಿಯಿಂದ ತೆಗೆದುಕೊಳ್ಳದೆ ಎಲ್ಲೋ ಒಂದು ಸಿಕ್ಕಿದ ಗಿಡ ಕಡಿಮೆಗೆ ಸಿಕ್ತು ಅಂತ ನಾವು ತಕ್ಕೊಂಡ್ರೆ ಅದಕ್ಕೆ ನಾವು ಐಡೆಂಟಿಫಿಕೇಶನ್ ಇರುವುದಿಲ್ಲ. ಅದು ಒಂದು ಐಡೆಂಟಿಫಿಕೇಶನ್ ಇರುವಂತಹ ಜಾಗದಿಂದ ನೀವು ತೆಗೆದುಕೊಂಡಾಗ ನೀವು ಅದರಲ್ಲಿ ಏನಾದರೂ ಫಲ ಬರದೇ ಏನಾದರೂ ನಿಮಗೆ ಕುಂದುಕೊರತೆಗಳು ಬಂದ್ರೆ ಅವರ ಹತ್ರ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೇಳಲಿಕ್ಕೆ ಒಳ್ಳೇದಾಗ್ತದೆ. ಮತ್ತೆ ಯಾವ ಗಿಡ ನೀವು ತೆಕ್ಕೊಳ್ತೀರಿ ಆ ಗಿಡದ ಬಗ್ಗೆ ಸ್ವಲ್ಪ ಪೂರ್ವಾಪರ ಆ ಗಿಡ ಕೊಡುವವರ ಹತ್ರ ನೀವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ತಕ್ಕೊಂಡಾಗ ಮಾತ್ರ ನಿಮಗೆ ಅದರಲ್ಲಿ ಯಶಸ್ವಿ ಸಿಗಲಿಕ್ಕೆ ಸಾಧ್ಯ. ಇನ್ನೊಂದು ವಿಷಯ, ಗಿಡವನ್ನು ನೆಡುವಂತಹ ಒಂದು ಸಮಯ, ವರ್ಷದ ಯಾವ ಸಮಯದಲ್ಲಿ ಇದನ್ನು ನೆಟ್ಟರೆ ಒಳ್ಳೇದು ಅಂತ. ಸಾಮಾನ್ಯವಾಗಿ ಈಗ ಚಳಿಗಾಲದಲ್ಲಿ ನೆಡಬಾರದು ಅಂತ ಹೇಳ್ತಾರೆ, ಮಳೆಗಾಲದಲ್ಲಿ ನೆಟ್ಟರೆ ಏನಾದರೂ ಸಮಸ್ಯೆ ಬರ್ತದ ಹೇಗೆ? ಈಗ ಗಿಡಕ್ಕೆ ನೆಟ್ಟ ತಕ್ಷಣ ನೀರು ಕೊಡುವ ಒಂದು ಕೆಲಸ ಕಡಿಮೆ ಆಗ್ತದೆ ಅಂತೇಳಿ ಎಲ್ಲರೂ ಎಂತ ಮಾಡ್ತಾರೆ ಅಂದ್ರೆ ಮೇ ಅಂದ್ರೆ ಕೊನೆಯಲ್ಲಿ ಜೂನ್ ಆರಂಭದಲ್ಲಿ ಗಿಡ ನೆಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿಂದ ಆರಂಭಗೊಂಡು ನವರಾತ್ರಿ, ದೀಪಾವಳಿ, ನವೆಂಬರ್ ಕೊನೆಯ ತನಕ ಗಿಡ ನೆಡ್ತಾರೆ. ನವೆಂಬರ್ ಅಲ್ಲಿ ಚಳಿ ಆರಂಭ ಆದ ತಕ್ಷಣ ಇನ್ನು ಗಿಡ ನೆಡೋದು ಬೇಡ, ಇನ್ನು ಮಳೆ ಇಲ್ಲ ಅಂತೇಳಿ ಬಿಟ್ಟು ಬಿಡ್ತಾರೆ. ನಿಜವಾಗಿ ಸರಿಯಾದ ಕ್ರಮ ಅದಲ್ಲ. ವರ್ಷದ ಪೂರ್ತಿ ಕೂಡ ಗಿಡ ನೆಡಬಹುದು, ಆದ್ರೆ ನಮ್ಮ ಹತ್ರ ನೀರಾವರಿ ಸೌಲಭ್ಯ ಇರಬೇಕು. ಚಳಿಗಾಲದಲ್ಲಿ ನಮ್ಮಲ್ಲಿ ಚಳಿ ಸ್ವಲ್ಪ ಕಡಿಮೆ, ಆದರೂ ಕೂಡ ಚಳಿಗಾಲ ಅಷ್ಟು ಸೂಕ್ತ ಅಲ್ಲ. ಜನವರಿ ಕಳೆದು ಚಳಿ ಕಳೆದು ಫೆಬ್ರವರಿ ಮಾರ್ಚಲ್ಲಿ ಗಿಡ ನೆಟ್ಟಾಗ ನೀವು ಸ್ವಲ್ಪ ಒಂದು 15 ದಿನ ಅದಕ್ಕೆ ಏನಾದ್ರು ನೆರಳು ಮಾಡಿ ಆ ಸಮಯದಲ್ಲಿ ನೀರು ಕೊಟ್ಟು ಗೊಬ್ಬರ ಕೊಟ್ಟು ಗಿಡ ನೆಟ್ಟರೆ ಅದರಷ್ಟು ಚೆನ್ನಾಗಿ ಬೆಳೆಯುವಂತ ಗಿಡ ಬೇರೆ ಸಂದರ್ಭದಲ್ಲಿ ಇರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಗಿಡ ಯಾವಾಗಲೂ ನೀರು ಕೇಳುತ್ತದೆ. ನೀರು ಗೊಬ್ಬರ ಕೊಟ್ಟಾಗ ಆ ಸೂರ್ಯನ ಬೆಳಕಿಗೆ, ಪ್ರಖರವಾದ ಬೆಳಕಿಗೆ ಅದು ಮೈಯೊಡ್ಡಿ ಯಾವಾಗ ಬೆಳೀತದೆ ತುಂಬಾ ಹುಲುಸಾಗಿ ಬೆಳೀತದೆ. ಮಳೆಗಾಲದಲ್ಲಿ ಏನಾಗ್ತದೆ, ನೀವು ನೀರು ಕೊಡುವ ಕೆಲಸ ಉಳಿಲಿ ಅಂತೇಳಿ ಮಳೆಗಾಲದಲ್ಲಿ ನೀವು ಗಿಡ ನೆಟ್ಟಾಗ ಅದಕ್ಕೆ ಮಳೆ ನಮ್ಮ ಕೈಯಲ್ಲಿ ಹಿಡಿತದಲ್ಲಿ ಇರುವುದಿಲ್ಲ. ಒಂದು ದಿವಸ ಸಿಕ್ಕಾಪಟ್ಟೆ ಮಳೆ ಬರ್ತದೆ, ಒಂದು ದಿವಸ ಮಳೆನೇ ಬರುವುದಿಲ್ಲ, ಎರಡು ದಿವಸ ಮಳೆ ಕಮ್ಮಿ ಆಗಿರ್ತದೆ, ಮತ್ತೆ ಒಂದು ವಾರ ಮಳೆ ಜಾಸ್ತಿ ಆಗ್ತದೆ. ಆ ತರ ಆದಾಗ ಈ ಬೇರುಗಳಿಗೆ ಅದರ ಮೂವ್ಮೆಂಟ್ ಚಲನೆಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದು ನಾವು ನೀರಿನ ಪಸೆ ಇರ್ತದೆ, ನಮಗೆ ಒಂದು ಕೆಲಸ ಕಡಿಮೆ ಆಗ್ತದೆ ಅಷ್ಟೇ, ಬಿಟ್ಟರೆ ಗಿಡ ಬೆಳಿಲಿಕ್ಕೆ ಅದು ಸೂಕ್ತ ವಾತಾವರಣ ಅಲ್ಲ. ಆದರೂ ನಮ್ಮ ಹಿಂದಿನಿಂದ ಬಂದಂತ ಪದ್ಧತಿ ಹೇಗುಂಟು ಅಂತ ಹೇಳಿ ಮಳೆಗಾಲ ಸೂಕ್ತ ಸಮಯ ಅಂತ ಉಂಟು. ಅದು ಅಲ್ಲ ಅಂತೇಳಿ ಅಲ್ಲ ಗಳಿವಂತದ್ದು ಅಲ್ಲ ವಾದ ಮಾಡಿದ್ರೆ, ಆದ್ರೆ ಆವಾಗ ಮಳೆಯ ವಾತಾವರಣ ನೋಡಿಕೊಂಡು ನಾವು ಅದನ್ನು ಗಿಡ ನೆಡಬೇಕು. ಅದಕ್ಕಿಂತಲೂ ಸೂಕ್ತ ಸಮಯ ಬೇಸಿಗೆ ಕಾಲದಲ್ಲಿ ನೆಟ್ಟಷ್ಟು ಗಿಡ ಚೆನ್ನಾಗಿ ಬೆಳೀತದೆ. ಅದರಲ್ಲೂ ವಿಶೇಷವಾಗಿ ಗಮನಿಸಬೇಕಾಗಿರುವಂತದ್ದು ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದು ಕೊಳತು ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದು ನಾವು ಜುಲೈ ಆಗಸ್ಟ್ ಅಲ್ಲಿ ನಾವು ಆಷಾಢ ತಿಂಗಳು ಅಂತ ಹೇಳಿರ್ತೇವೆ, ಮಳೆಗಾಲ ಆಟಿ ತಿಂಗಳು ಅಂತ. ಆ ಸಮಯದಲ್ಲಿ ಮಣ್ಣಲ್ಲಿ ನೀರಿನ ಒತ್ತಡ ಜಾಸ್ತಿ ಇರ್ತದೆ, ಅಂತ ಸಮಯದಲ್ಲಿ ಗಿಡ ಕೊಳೆಯುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಅದು ನಮಗೆ ಅಷ್ಟು ಸೂಕ್ತವೇ ಅಲ್ಲ. ಈಗ ಸಸ್ಯಾಭಿವೃದ್ಧಿಯ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಬೀಜದಿಂದ ಅಭಿವೃದ್ಧಿಪಡಿಸಿರುವಂತಹದ್ದು ಜೊತೆಗೆ ಈ ಕಸಿ ಕಟ್ಟುವಂತಹದ್ದು ಬೇರೆ ಬೇರೆ ರೀತಿಯ ಗ್ರಾಫ್ಟ್ಗಳಿರ್ತವೆ, ಇದರ ಒಂದು ಅನುಕೂಲತೆಗಳು ಏನು, ಯಾಕಾಗಿ ಕಸಿ ಗಿಡವನ್ನು ಆಯ್ಕೆ ಮಾಡಿಕೊಳ್ಬೇಕು? ನೋಡಿ, ನಾವು ಬೀಜದಿಂದ ಹಾಕಿ, ಉದಾಹರಣೆಗೆ ನಮ್ಮಲ್ಲಿ ಮಾವಿನ ಗಿಡ ಇರಬಹುದು, ಹಲಸಿನ ಗಿಡ ಇರಬಹುದು, ಯಾವುದೇ ಇನ್ನಿತರ ಹಣ್ಣಿನ ಗಿಡ ಇರಬಹುದು, ಅದನ್ನು ನಾವು ಬೀಜ ಹಾಕಿ ಮಾಡಿದಾಗ ಅದು ಬೆಳಿಲಿಕ್ಕೆ 5-6 ವರ್ಷ 8 ವರ್ಷ ತೆಗೆದುಕೊಳ್ತದೆ. ಅಷ್ಟು ಬೆಳೆದಾಗಿ 8-10 ವರ್ಷ ಆದ ಮೇಲೆ ಅದು ಫಲ ಕೊಡುತ್ತದೆ. ಆ ಫಲ ಕೊಡುವಾಗ ಆ ಬೀಜ ಹಣ್ಣು ಯಾವ ರೀತಿ ಪಾಲಿನೇಷನ್ ಆಗಿದೆ, ಅದಕ್ಕೆ ಪರಾಗಸ್ಪರ್ಶ ಯಾವ ರೀತಿ ಯಾವ ಗಿಡದಿಂದ ಆಗಿದೆ ಅಂತ ಹೇಳುವಂತದ್ದು ನಮಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೇವೆ, ನಮಗೆ ಈಗೆಲ್ಲ ಇವತ್ತು ಹಾಕಿ ನಾಳೆ ಬಂದರೂ ಆಗ್ಬಹುದು, ಆ ತರದ ನಮ್ಮ ಮನಸ್ಸಿನ ಒಂದು ಮನಸ್ಥಿತಿ ಆಗಿದೆ. ಅದಕ್ಕಾಗಿ ನಾವು ಕಸಿ ಮಾಡಿದಾಗ ಏನ್ ಮಾಡ್ತೇವೆ ಅಂತ ಹೇಳಿ, ಉತ್ತಮವಾದ ಒಂದು ಹಣ್ಣು ಫಲ ಕೊಡುವಂತಹ ಯಾವುದೇ ಗಿಡ ಇದೆ ಅದರ ರೆಂಬೆಗಳನ್ನ ತಂದು ಬೀಜ ಹಾಕಿದ ಗಿಡಕ್ಕೆ ಕಸಿ ಕಟ್ಟುವುದರಿಂದ ಅದು ನಮಗೆ ನಿರ್ದಿಷ್ಟ ಸಮಯದಲ್ಲಿ, ಅಂದ್ರೆ ಕಸಿ ಕಟ್ಟಿದಂತಹ ಯಾವುದೇ ಗಿಡಗಳು ಸಾಮಾನ್ಯ 2.5-3 ವರ್ಷಕ್ಕೆ ಫಲ ಕೊಡಲಿಕ್ಕೆ ಆರಂಭ ಆಗ್ತದೆ. ಮತ್ತೆ ಇನ್ನೊಂದು, ಈಗ ತುಂಡು ಭೂಮಿಯಾಗಿ ಎಲ್ಲರಿಗೂ ಜಾಗ ಕಡಿಮೆ ಇರ್ತದೆ, ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡ ಬೆಳಿಬೇಕಾಗ್ತದೆ, ಅದಕ್ಕೂ ಕೂಡ ಈ ಕಸಿ ಗಿಡಗಳು ತುಂಬಾ ಅನುಕೂಲ ಆಗ್ತದೆ. ಇನ್ನೊಂದು ವಿಷಯ, ತೋಟದಲ್ಲಿ ಕೃಷಿ ಮಾಡುವಂತಹದ್ದು ಮತ್ತು ಮನೆಯ ಸುತ್ತಮುತ್ತಲ ಕೈತೋಟ ಆಗಬಹುದು, ತಾರಸಿಯ ಮೇಲೆ ಆಗಬಹುದು, ಇಂತಹ ಹೂವಿನ ಗಿಡವೋ ಅಥವಾ ಔಷಧಿಯ ಗಿಡವನ್ನು ಹಾಕುವಂತಹದ್ದು, ವಿವಿಧ ಸಂದರ್ಭಗಳಲ್ಲಿ ನಿರ್ವಹಣೆ ಕ್ರಮದಲ್ಲಿ ಏನನ್ನು ವ್ಯತ್ಯಾಸ ಮಾಡಿಕೊಳ್ಬೇಕು? ಈಗ ನೆಲದಲ್ಲೇ ಆಗಿದ್ರೆ ಸ್ವಲ್ಪ ನೀರು ಗೊಬ್ಬರ ಕೊಡುವುದು ಹೆಚ್ಚು ಕಮ್ಮಿ ಆದ್ರೂ ನಡೀತದೆ ಅದು. ಯಾಕೆಂದ್ರೆ ನೆಲದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರ್ತದೆ, ಅದಕ್ಕೆ ಗೊಬ್ಬರ ಕೂಡ ನೀವು ಸ್ವಲ್ಪ ಈ ಒಂದು ತಿಂಗಳು 2 ತಿಂಗಳು ಕೊಡ್ಲಿಕ್ಕೆ ಕಷ್ಟ ಆಯ್ತು ಅಂತ ಹೇಳಿ ಬಿಟ್ಟರು ಕೂಡ ಅದರಲ್ಲಿ ಗಿಡ ಬೆಳೀತದೆ. ಆದ್ರೆ ನೀವು ಟೆರೆಸಿ ಮೇಲೆ ಮಾಡುವಾಗ, ಡ್ರಮ್ ಅಲ್ಲಿ ಹಾಕಿ ಮಾಡುವಾಗ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಹಾಕಿ ಮಾಡುವಾಗ ಅದಕ್ಕೆ ಕಾಲಕಾಲಕ್ಕೆ ಸರಿಯಾದ ನೀರು, ದಿನಂಪ್ರತಿ ನೀರು ಬೇಕು, ಅದಕ್ಕೆ ಗೊಬ್ಬರ ತಿಂಗಳಿಗೆ ಒಂದ್ಸಲ ಕೊಡಬೇಕು. ಇದನ್ನ ನೀವು ಸರಿಯಾಗಿ ನೀವು ಕ್ರಮವಹಿಸಿ ಬದ್ಧತೆಯಿಂದ ಮಾಡಿದಾಗ ಮಾತ್ರ ಅದರಲ್ಲಿ ನಿಮಗೆ ಫಲ ನಿರೀಕ್ಷೆ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ವಿಷಯ, ಬಾಳೆಯಲ್ಲಿ ಈ ಟಿಶ್ಯೂ ಕಲ್ಚರ್ ಅಥವಾ ಅಂಗಾಂಶ ಕೃಷಿಯಲ್ಲೂ ಕೂಡ ಸಸ್ಯಾಭಿವೃದ್ಧಿಯನ್ನು ಮಾಡುವಂತಹದ್ದು, ಇದರ ಒಂದು ಮಹತ್ವದ ಬಗ್ಗೆ ಹೇಳಿ. ನೋಡಿ, ನಾವು ಬಾಳೆಯನ್ನ ಒಂದು ಉಪಬೆಳೆಯಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಬೆಳೀತಾರೆ. ಇದನ್ನೇ ಬಯಲುಸೀಮೆಯಲ್ಲಿಯೇ ಅವರಿಗೆ ಅದು ವಾರ್ಷಿಕ ಒಂದು ಬೆಳೆಯಾಗಿ, ಅದನ್ನೇ ಪ್ರಮುಖ ಬೆಳೆಯಾಗಿ ಕೂಡ ಬೆಳೀತಾರೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನೀವು 1 ಎಕರೆ 2 ಎಕರೆ ಬೆಳಿಬೇಕಾದ್ರೆ 1,000, 1,500, 3,000, 4,000 ಬಾಳೆ ಗಿಡಗಳು ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಏನಾಗ್ತದೆ, ನೀವು ಯಾರೋ ಪಕ್ಕದ ತೋಟದವರಿಂದ ಕಂದುಗಳನ್ನು ತಂದಾಗ ಆ ಕಂದುಗಳಿನ ಪ್ರಾಯ ಎಲ್ಲ ಒಂದೇ ತರ ಇರುವುದಿಲ್ಲ. 1 ತಿಂಗಳದ್ದು ಇರ್ತದೆ, 3 ತಿಂಗಳಿರ್ತದೆ, 4 ತಿಂಗಳಿರ್ತದೆ, 6 ತಿಂಗಳದ್ದಿರ್ತದೆ. ಅಂತದ್ದನ್ನ ಹಾಕಿದಾಗ ನೀವು ಪಕ್ಕ ರೈತ, ಒಬ್ಬ ರೈತ ಅಂತ ಹೇಳಿದ್ರೆ ಅವ ಅದನ್ನು ಎಲ್ಲ ಒಂದು ಲೆಕ್ಕಾಚಾರ ಹಾಕಿ ಕೃಷಿ ಮಾಡಬೇಕು. ಆವಾಗ ಮಾತ್ರ ಅವ ಅದರಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಆಗ್ತದೆ. ಆ ತರ ಲೆಕ್ಕಾಚಾರ ಹಾಕಿ ಮಾಡಬೇಕಾದ್ರೆ ಈ ವರ್ಷ ನವರಾತ್ರಿಗೆ ಬಾಳೆಗಿಡ ನೆಟ್ಟರೆ 11 ತಿಂಗಳಲ್ಲಿ ಅದು ನಿಮಗೆ ಕಟಾವಿಗೆ ಬರಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ನಿಮಗೆ ಅಂಗಾಂಶ ಬಾಳೆಗಿಡವನ್ನೇ ಹಾಕಬೇಕು. ಅಂಗಾಂಶ ಅಂತ ಹೇಳಿದ್ರೆ ಯಾವುದೋ ಒಂದು ಒಳ್ಳೆ ತಳಿಯ ಒಳ್ಳೆ ಕೊನೆ ಕೊಟ್ಟಂತಹ ಗಿಡದಿಂದ ತೆಗೆದಂತಹ ಒಂದು ಗಡ್ಡೆಯಿಂದ ಅದರಿಂದ ಅಭಿವೃದ್ಧಿಪಡಿಸಿದಂತಹ ಗಿಡಗಳಾಗಿರ್ತವೆ. ಆ ಅಭಿವೃದ್ಧಿಪಡಿಸುವ ಮೊದಲೇ ಆ ಗಿಡದಲ್ಲಿ ಯಾವುದೇ ರೋಗವಿಲ್ಲ ಎಂಬ ಹೇಳುವಂತಹ ಒಂದು ನಾವು ದೃಢೀಕರಣವನ್ನ IHR ಬೆಂಗಳೂರಿಂದ ಅಥವಾ GKVK ಬೆಂಗಳೂರಿಂದ ಪ್ರಮಾಣೀಕರಿಸಿ ಮಾಡಿ ನಂತರದಲ್ಲಿ ನಾವು ಆ ಗಿಡವನ್ನ ಅಭಿವೃದ್ಧಿಪಡಿಸುತ್ತೇವೆ. ಹಾಗಾಗಿ ರೈತನಿಗೆ ಆ ಗಿಡ ನೆಟ್ಟಾಗ ಒಂದು ಮಾನಸಿಕವಾಗಿ ಧೈರ್ಯ ಇರ್ತದೆ, ಈ ಗಿಡದಲ್ಲಿ ಯಾವುದೇ ರೋಗ ಬರುವುದಿಲ್ಲ ಅಂತ. 100ಕ್ಕೆ 100 ಬರುವುದಿಲ್ಲ, ಅದು ಅವನ ಮಣ್ಣಿನ ತರಗತಿ, ಅವನ ಅಲ್ಲಿ ಹಿಂದೆ ಯಾವ ಕೃಷಿ ಮಾಡಿದ ಮಾಡಿದ್ದಾನೆ ಅಂತ ಹೇಳೋದಕ್ಕೂ, ಹೇಳಿದರ ಮೇಲೆ ಅದರಲ್ಲಿ ಒಂದ್ ಅಂಶ ಎರಡ್ ಅಂಶ ಬರ್ಲಿಕ್ಕೂ ಚಾನ್ಸಸ್ ಇರ್ತದೆ, ಇಲ್ಲ ಅಂತಲೇ ಇಲ್ಲ. ಆದ್ರೆ 195 ಪಾಲು ಚೆನ್ನಾಗಿ ಬೆಳೀತದೆ, ಮತ್ತೆ ಅವನ ನಿರೀಕ್ಷಿತ ಸಂದರ್ಭಕ್ಕೆ ದೀಪಾವಳಿಗೆ ಹಾಕಿದ್ರೆ ನವರಾತ್ರಿಗೆ, ಮುಂದಿನ ನವರಾತ್ರಿಗೆ ಅವನಿಗೆ ಕೊನೆ ಕಟ್ಟಿಂಗ್ ಬರ್ತದೆ, ನವರಾತ್ರಿಗೆ ಹಾಕಿದ್ರೆ ಗಣೇಶನ ಹಬ್ಬಕ್ಕೆ ಕೊನೆ ಕಟ್ಟಿಂಗ್ ಬರ್ತದೆ. ಆವಾಗ ಅದು ಯಾಕೆ ಹಾಗೆ ಬರ್ತದೆ, ಒಂದು ಹಬ್ಬಗಳ ಟೈಮಲ್ಲಿ ಸಂದರ್ಭದಲ್ಲಿ ಯಾವಾಗಲೂ ಬಾಳೆಕಾಯಿಗೆ ಮಾರುಕಟ್ಟೆ ಬೇಡಿಕೆ ಜಾಸ್ತಿ ಇರ್ತದೆ. ಹಾಗಾಗಿ ಅದೇ ಸಂದರ್ಭಗಳಿಗೆ ಬರುವಾಗ ನಾವು ಅದನ್ನ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡುವುದು ಉತ್ತಮ. ಸಾಮಾನ್ಯವಾಗಿ ಕೊಕ್ಕೋ ಬೆಳೆಯಲ್ಲಿ ಹೇಳುವಂತಹದ್ದು, ಈ ಪ್ರೂನಿಂಗ್ ಮಾಡಬೇಕು, ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರೂನಿಂಗ್ ಮಾಡ್ತಾರೆ ಅಥವಾ ಗಿಡ ಸವರುವಂತಹದ್ದು, ಹಣ್ಣಿನ ಬೆಳೆಗಳಲ್ಲಿಯೂ ಕೂಡ ಇದರ ಒಂದು ಅವಶ್ಯಕತೆ ಬರ್ತದ ಅಥವಾ ಮಾಡುವುದಿದ್ರೆ ಹೇಗೆ? ಖಂಡಿತ. ಆದ್ರೂ ಅದು ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹಣ್ಣಿನ ಗಿಡಗಳಲ್ಲಿ ಮಾವು ಹಲಸಲ್ಲಿ ನೀವು ಪ್ರೂನಿಂಗ್ ಮಾಡುವಾಗ ತುದಿ ಎಲೆಗಳನ್ನ ಜಾಸ್ತಿ ಸವರಬಾರದು, ಅದು ಸೂರ್ಯನ ಪ್ರಕಾಶವನ್ನು ತುಂಬಾ ತೆಗೆದುಕೊಳ್ತದೆ. ಅದು ನೀವು ಪ್ರೂನಿಂಗ್ ಮಾಡುದು ಅಂತೇಳಿ ಮೇಲಿನ ಗೆಲ್ಲನ್ನೆಲ್ಲ ಸವರಿದ್ರೆ ಆ ವರ್ಷ ನಿಮಗೆ ಕಾಯಿ ಬಿಡುವುದಿಲ್ಲ. ನೀವು ಗಿಡ ಕುಬ್ಜವಾಗಿ ಬೆಳಿಲಿಕ್ಕೆ ಮಾಡಬಹುದು, ಆದ್ರೆ ಆ ವರ್ಷ ನಿಮಗೆ ಫಸಲಿರುವುದಿಲ್ಲ. ಹಾಗೆ ಮಾಡುವಾಗ ನೀವು ಅದು ಎಷ್ಟು ಜಾಗದಲ್ಲಿ ಬೆಳಿಬೇಕು ಅದಕ್ಕಿಂತ ಜಾಸ್ತಿ ಬಂದಂತಹ ಜಾಗದ್ದು ಮಾತ್ರ ಪ್ರೂನಿಂಗ್ ಮಾಡಬೇಕಷ್ಟೇ, ವಿನ ಲೆಕ್ಕಕ್ಕಿಂತ ಜಾಸ್ತಿಯಾಗಿ ಪ್ರೂನಿಂಗ್ ಮಾಡ್ಲಿಕ್ಕೆ ಹೋಗಬಾರದು. ಒಂದು ರೀತಿಯ ಆಕಾರ ಕೊಡ್ಲಿಕ್ಕೋಸ್ಕರ ಪ್ರೂನಿಂಗ್? ಹಾ ಹೌದು, ಅದು ನಿಮಗೆ ಆಕಾರ ಇಲ್ಲದೆ ಎಲ್ಲೆಲ್ಲೋ ಬೆಳೆದಿರ್ತಾರೆ, ಸೂರ್ಯನ ಕಿರಣಕ್ಕೆ ಬಿಸಿಲಿಗೋಸ್ಕರ ಯಾವ್ದಾವುದೋ ಭಾಗಕ್ಕೆ ಬೆಳೆದಿರ್ತಾರೆ, ಅದನ್ನು ನೀವು ಸೀಮಿತದಲ್ಲಿ ಇಟ್ಟುಕೊಳ್ಳಿಕ್ಕೆ, ನಿಮಗೆ ಅದು ಆಕಾರ ಬಂದು ಚಂದ ಕಾಣಲಿಕ್ಕೆ ಆ ಬದಿಯ ಗೆಲ್ಲನ್ನ ಸವರಿ ಸರಿ ಮಾಡಿ ಇಟ್ಟುಕೊಳ್ಬೇಕು. ಹಣ್ಣಿನ ಬೆಳೆಗಳ ಒಂದು ಪೋಷಕಾಂಶಗಳ ಪೂರೈಕೆ ಎಷ್ಟರ ಮಟ್ಟಿಗೆ ಬೇಕು ಇವುಗಳಿಗೆ? ನಾವೇನ್ ಮಾಡ್ತೇವೆ ಅಂದ್ರೆ, ಹಣ್ಣಿನ ಗಿಡಗಳಿಗೆ 2-3 ವರ್ಷ ಕೊಟ್ಟಾದ ಮೇಲೆ ನಾನು ನೋಡಿದಾಗ ಸಾಮಾನ್ಯ ರೈತರು ಹಲಸು ಮಾವು ಯಾವುದೇ ಗಿಡಗಳಿರಬಹುದು ಗೊಬ್ಬರವನ್ನು ಕೊಡುವ ಕ್ರಮ ಇಲ್ಲ, ಅದು ಅದರಷ್ಟಕ್ಕೆ ಬೆಳ್ಕೊಳ್ತದೆ ಅಂತ. ನಿಜವಾಗಿಯೂ ನಾನೇ ನೋಡಿದ್ದೇನೆ, ಅದಕ್ಕೆ ಸರಿಯಾಗಿ ನಮ್ಮಲ್ಲಿ ಗಮ್ಲೆಸ್ಸು, ಸೂಪರ್ ಅರ್ಲಿ, ಲಾಲ್ ಬಾಗ್ ಮಧುರ ಇಂತಹ ಬೇರೆ ಬೇರೆ ತಳಿಗಳನ್ನು ನಾವು ಹಾಕಿದ್ದೇವೆ. ಯಾವ ವರ್ಷ ನಾವು ಅದಕ್ಕೆ ಒಂದು ಕೋಳಿ ಗೊಬ್ಬರ ಇರಬಹುದು, ಯಾವುದೇ ಗೊಬ್ಬರಗಳನ್ನು ಸ್ವಲ್ಪ ಅಧಿಕವಾಗಿ ಕೊಟ್ಟಿರ್ತೇವೋ ಆ ವರ್ಷ ಅದರಲ್ಲಿ ಇಳುವರಿ ಅಧಿಕ ಬರ್ತದೆ. ಮತ್ತೆ ವರ್ಗೀಸ್ ಅವರು ಹೇಳುವ ಹಾಗೆ, ಅವರು ತುಂಬಾ ಜಾತಿಯ ಹಲಸಿನ ಗಿಡಗಳನ್ನು ಬೆಳೀತಾರೆ, ಅವರು ಹೇಳಿದ್ದಾರೆ ನೀರು ಯಾವ ಗಿಡಕ್ಕೆ ಹಲಸಿನ ಗಿಡಕ್ಕೆ ನಾವು ಜಾಸ್ತಿ ಕೊಡ್ತೇವೋ ಅದರಲ್ಲಿ ಇಳುವರಿ ಜಾಸ್ತಿ ಇದೆ ಅಂತ. ಹಾಗೆ ನಾವು ಯಾವುದೇ ಬಹುವಾರ್ಷಿಕ ಬೆಳೆಯಾದ ಹಣ್ಣಿನ ಗಿಡಗಳಿರಬಹುದು ಅದಕ್ಕೂ ಕೂಡ ನೀರು ಮತ್ತು ಗೊಬ್ಬರವನ್ನ ಸರಿಯಾಗಿ ಹಿತಮಿತದಲ್ಲಿ ಕೊಟ್ಟರೆ ಅದರಲ್ಲೂ ನಮಗೆ ಉತ್ಪತ್ತಿ ಜಾಸ್ತಿ ಪಡಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಣ್ಣಿನ ಗಿಡಗಳನ್ನ ನೇರವಾಗಿ ಅಂದ್ರೆ ಹಣ್ಣುಗಳನ್ನ ನೇರವಾಗಿ ತಿನ್ನುವುದರ ಬದಲಿಗೆ ಮೌಲ್ಯವರ್ಧನೆ ಮಾಡುವುದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ? ಈಗ ಮಿಶ್ರ ಬೆಳೆಯಾಗಿ ಬೆಳೆದಂತಹ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಉಂಟಾ? ನೋಡಿ, ಕೃಷಿ ಅಂತ ಹೇಳುವಂತದ್ದು ಅದೊಂದು ಯೂನಿವರ್ಸಿಟಿ ಇದ್ದಾಗೆ, ಯಾವುದೇ ಒಂದು ಪುಸ್ತಕ ಓದಿ ನಿರಂತರ ಕಲಿಕೆ, ಯಾವುದೇ ಒಂದು ಪುಸ್ತಕ ಓದಿ ಒಂದು ಪ್ರಶಸ್ತಿ ಗಳಿಸಬಹುದು ಅದು ಅಲ್ಲಿಗೆ ಮುಗಿದೋಯ್ತು. ಕೃಷಿ ಅಂತ ಹಾಗೆಲ್ಲ, ಅದು ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಮೂರರಲ್ಲಿಯೂ ಪ್ರತಿ ವರ್ಷ ಈ ವರ್ಷ ಇದ್ದಾಗ ಬರುವ ವರ್ಷ ಇರುವುದಿಲ್ಲ, ಬೇರೆ ಬೇರೆ ಬದಲಾವಣೆಗಿರ್ತವೆ. ಅದರಲ್ಲಿ ಕೃಷಿಕ ಬುದ್ಧಿವಂತನಾದವ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅವನ ಹತ್ರ ಉತ್ಪತ್ತಿ ಆದ್ದನ್ನ ಅದನ್ನು ವ್ಯಾಲ್ಯೂ ಆಡೆಡ್ ಮಾಡಿ ಎಂಡ್ ಪ್ರಾಡಕ್ಟ್ ಅಂತ ಹೇಳಿ ಹೇಳ್ತೇವೆ. ಈಗ ತುಂಬಾ ಜನ ಐಟಿ ಬಿಟಿ ಓದಿದವರೆಲ್ಲ ಬಂದು ಕೃಷಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಏನು ಬೆಳಿತೇವೆ, ಬಾಳೆ ಇರಬಹುದು, ಪೈನಾಪಲ್ ಇರಬಹುದು, ಮಾವು ಇರಬಹುದು, ಪಪ್ಪಾಯಿ ಇರಬಹುದು, ಯಾವುದೇ ಒಂದು ಹಣ್ಣನ್ನು ಬೆಳೆದ್ರೆ ಆ ಹಣ್ಣನ್ನು ಮಾರುಕಟ್ಟೆ ಮಾಡುವ ಒಂದು ಸೀದಾ ಹಣ್ಣಾದ ತಕ್ಷಣ ನಾವು ಯಾರೋ ಒಬ್ಬರು ಡೀಲರ್ಗೆ ತಗೊಂಡೋಗಿ ಸಿಕ್ಕಿದ ಬೆಲೆಗೆ ಕೊಡುವುದಲ್ಲ. ಅದರಿಂದ ಜಾಮ್ ಮಾಡಬಹುದು, ಜೆಲ್ಲಿ ಮಾಡಬಹುದು, ಅದನ್ನು ಡ್ರೈ ಫ್ರೂಟ್ ಮಾಡಬಹುದು, ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡಿ ಅದನ್ನ ಹೇಗೆ ಮೌಲ್ಯವರ್ಧನೆ ಮಾಡಬಹುದು ಅಂತೇಳಿ. ಇತ್ತೀಚೆಗೆ ಬಾಳೆಕಾಯಿ ಕೊರೋನಾದಿಂದಾಗಿ ಬಾಳೆಕಾಯಿ ವ್ಯಾಪಾರ ಇಲ್ಲದೆ ಇದ್ದಾಗ ತುಂಬಾ ಬಾಳೆಕಾಯಿ ಹುಡಿಯಿಂದ ಬೇರೆ ಬೇರೆ ಖಾದ್ಯಗಳನ್ನು ಮಾಡಿ ಅದು ಈಗ ಭಾರಿ ಕೃಷಿಕನಲ್ಲಿ ಒಂದು ಸಂಚಲನವನ್ನೇ ಉಂಟು ಮಾಡುವಷ್ಟು ಮುಂದೆ ಹೋಗಿದೆ. ಆದ್ರೆ ಇದು ಒಂದು ಸೂಚನೆ ಮಾತ್ರ, ಅದನ್ನು ನಾವು ನಮಗೆ ಹೇಗೆ ಬೇಕು ಅದನ್ನು ಆತರ ಮಾಡಿಕೊಂಡಾಗ ನಮ್ಮ ಬೆಳೆಗಳಿಗೆ ನಾವೇ ಒಂದು ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಆವಾಗ ಅದರ ದರ ಕೂಡ ನಾವೇ ನಿಗದಿ ಮಾಡಲಿಕ್ಕೆ ಆಗ್ತದೆ. ಹಾಗಿದ್ದಾಗ ಮಾತ್ರ ನಾವು ಕೃಷಿಕ ಸ್ವಾವಲಂಬಿಯಾಗಿ ಸದೃಢತೆಯಿಂದ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹಣ್ಣುಗಳನ್ನ ಬಾವಲಿ ಮತ್ತು ವಿವಿಧ ಹಕ್ಕಿಗಳಿಂದ ರಕ್ಷಣೆ ಮಾಡುವಂತದ್ದು, ಸಂರಕ್ಷಣೆ ಮಾಡುವಂತದ್ದು ಹೇಗೆ ಅಂತ? ಇದು ಸ್ವಲ್ಪ ತುಂಬಾ ಜಾಗದಲ್ಲಿ ಬೆಳೆದವರಿಗೆ ಸ್ವಲ್ಪ ಕಷ್ಟವೇ ಇದು. ಆದರೂ ಕೂಡ ನಾವು ಈ ಮೀನಿನ ಬಲೆಯಂತಹ ಯಾವುದೋ ಬಲೆಗಳನ್ನ ಅದರ ಮೇಲಿಂದ ಹಾಕುವುದರಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗ್ತದೆ. ಆದ್ರೂ ಏನಂತೇಳಿ, ನಾವು 100 ಮರ ಇದ್ರೆ ಒಂದೆರಡು ಮಳ ಪರಿಸರದಲ್ಲಿ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಬೇಕು, ಆ ಅಹೋಕಂತ ಬಿಟ್ಟು ಬಿಟ್ರೆ ಬಾಕಿದ್ದಕ್ಕೆ ಅಷ್ಟು ತೊಂದರೆ ಕೊಡುವುದಿಲ್ಲ. ಈಗ ಮೊನ್ನೆ ಯಾರು ಹೇಳಿದ್ರು, ಒಂದು 10 ಮರ ರಾಂಬುಟಾನ್ ಉಂಟಂತೆ, ಅವ್ರದ್ದು 2 ಮರದಿಂದ ಅವ್ರು ಕೊಯ್ಯುವುದೇ ಇಲ್ಲ ಅಂತೆ. ಅದು ಮಂಗಗಳಿಗೆ, ಅಳಿಲು, ಕಾಡು ಪ್ರಾಣಿಗಳಿಗೆ ಅಂತಲೇ ಬಿಟ್ಟಿದೆ ನಾವು. 8 ಮರಕ್ಕೆ ಅದು ಮುಟ್ಟುವುದೇ ಇಲ್ಲ, 8 ಮರದಿಂದ ನಾವು ಕೊಯ್ತೇವೆ ಅಂತ. ಹಾಗೆ ನಾವು ಸ್ವಲ್ಪ ವಿಶಾಲ ಹೃದಯರಾಗಿ ಪರಿಸರದಲ್ಲಿ ನಮ್ಮೊಂದಿಗೆ ಅವು ಕೂಡ ಬೆಳಿಬೇಕು ಅಂತೇಳಿ ಮಾಡಿದಾಗ ಮಾತ್ರ ನಾವು ಸಮಾಜದಲ್ಲಿ ಕೃಷಿಕನಾಗಿಯೂ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯ.